ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲ್ತೆ ಹರಿಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರ್ ಬೇಳೆ, ಬಟಾಣಿ, ಎಳ್ಳು ಅಥವಾ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂ ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನು. ಹಂಗಂದ್ರೆ ಕಾಕ, ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ಪಿಕೆ ಗೊಬ್ಬರ ಹಾಕಬೇಕು. ನನ್ನ ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1-8 ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತದ 5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ಮತ್ತು ಅದರ ನಿರ್ವಹಣೆ, ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಹಿರಿಯ ಸಂಶೋಧಕರಾದ ರಘು ಎಎನ್. ನಂತರ ಬೆಳೆಗಳ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾ ಟಿಜಿ ಅವಿನಾಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಶಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಲೆ 2 ಮತ್ತೆ 3 ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ ಪತ್ರಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಾರ್ಯಕ್ರಮ ವೇಗಿಲ ಮಿಡಿತ. ನನ್ನ ಹೆಸರು ರಘು ಎನ್, ಹಿರಿಯ ಸಂಶೋಧಕರು ಮಣ್ಣು ವಿಭಾಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ. ಈ ದಿನ ನಾವು ಹುಳಿ ಮಣ್ಣು, ಉಗಮ ಮತ್ತು ಅವುಗಳ ಸುಧಾರಣೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಜೆಡಿಯಲ್ಲಿ ಜಲಜನಕದ ಅಯಾನುಗಳು ಜಾಸ್ತಿಯಾಗುವುದರಿಂದ ಹುಳಿ ಗುಣ ಹೊಂದಿರುವ ತಾಯಿ ಬಣ್ಣಿರುತ್ತದೆ. ತಾತ್ವಿಕವಾಗಿ ರಸಸಾರ 6.5 ಕಡಿಮೆ ಇದ್ದಾಗ ಬೆಳೆಗಳ ಮೇಲೆ ಗಣನೀಯವಾದ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುತ್ತದೆ. ಆದ್ದರಿಂದ ಪ್ರಾಯೋಗಿಕವಾಗಿ ಕಾರಣಗಳೆಂದರೆ ಆಮ್ಲ ಮೂಲ ವಸ್ತು, ಹೆಚ್ಚಿನ ಮಳೆಯ ಪ್ರದೇಶಗಳಲ್ಲಿ ಮಣ್ಣಿನಿಂದ ಪ್ರತ್ಯಾಮ್ಲಗಳಾಗುವ ಆಮ್ಲಗಳು. ಈ ಹುಳಿ ಮಣ್ಣು ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಯಾವ ರೀತಿ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ, ಕಡಿಮೆ ಜೈವಿಕ ಚಟುವಟಿಕೆ ಆಗುತ್ತದೆ, ಸಾರಜನಕ, ರಂಜಕ, ಪೊಟಾಶ್, ಸುಣ್ಣ, ಮೆಗ್ನೀಷಿಯಂ, ಗಂಧಕ ಮತ್ತು ಬೋರಾನ್ಗಳ ಕಡಿಮೆ ಅಥವಾ ಕೊರತೆಯ ಲಭ್ಯತೆ ಆಗುತ್ತದೆ, ಕಬ್ಬಿಣ, ಮ್ಯಾಂಗ್ನೀಸ್, ತಾಮ್ರ ಮತ್ತು ಸತುಗಳ ಹೆಚ್ಚಿನ ಲಭ್ಯತೆ ಆಗುತ್ತದೆ, ಮಣ್ಣಿನ ಕಡಿಮೆ ಪೋಷಕಾಂಶಗಳನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಇರುತ್ತದೆ, ಮಣ್ಣು ಮಂದಗವನ್ನು ಬಳಸಬೇಕು. ಈ ಸುಣ್ಣ ಯಾವ ರೀತಿ ಇರಬೇಕೆಂದರೆ ಸಣ್ಣ ಪ್ರಮಾಣದಲ್ಲಿ ಕ್ಷಾರೀಕರಿಸಬೇಕು, ಮಣ್ಣಿನ ರಚನೆಯ ಮೇಲೆ ಉತ್ತಮ ಪರಿಣಾಮ ಬೀರಬೇಕು, ಕಡಿಮೆ ದರದಲ್ಲಿ ಸುಲಭವಾಗಿ ದೊರೆಯಬೇಕು, ಬಳಸಲು ಸುಲಭವಾಗಿರಬೇಕು, ಅಲ್ಲದೆ ಮಣ್ಣಿನ ಗುಣದ ಮೇಲೆ ಕೆಟ್ಟ ಪರಿದೆ ಕೊರತೆಯಲ್ಲಿರುವ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಒದಗಿಸುತ್ತದೆ. ಇತರೆ ಪೋಷಕಾಂಶಗಳ ದೊರೆಯುವಿಕೆ ಉತ್ತಮಗೊಳಿಸುತ್ತದೆ. ಅತಿ ಹೆಚ್ಚಾಗಿ ದೊರೆಯುವ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚುತ್ತದೆ. ಸಾವಯವ ಪದಾರ್ಥಗಳ ಬಳಸಿದರೆ ಆಗುವ ದುಷ್ಪರಿಣಾಮಗಳೆಂದರೆ ಹಣದ ನಷ್ಟ ಮತ್ತು ಇಳುವರಿ ಕಡಿಮೆಯಾಗುತ್ತದೆ. ರಂಜಕ, ಪೊಟಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ದೊರೆಯುವಿಕೆ ಕಡಿಮೆಯಾಗುತ್ತದೆ. ಸೂಕ್ಷ್ಮ ಪೋಷಕಾಂಶಗಳ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಏನೆಂದರೆ ಸಣ್ಣ ಪ್ರಮಾಣದಲ್ಲಿ ಬಳಸಿದಾಗ ಪ್ರತಿ ವರ್ಷ ಬಳಸುವುದು, ಸುಣ್ಣವನ್ನು ಪ್ರತಿ ವರ್ಷ ಬಳಸುವುದು, ಇತರ ಬೆಳೆಗಳಲ್ಲಿ 2 ವರ್ಷಕ್ಕೊಮ್ಮೆ ಗೊಬ್ಬರವನ್ನು ಬಳಸಲೇಬೇಕು. ಸಾವಯವ ಗೊಬ್ಬರ ಸಹ ಸುಣ್ಣ ಬಳಸಿದಾಗ ಬೇಗ ಕೊಳೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯಾದ 8955116. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಇದೀಗ ಬೆಳೆದು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾ ಟಿಜಿ ಅವಿನಾಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ಡಾಕ್ಟರ್ ಟಿಜಿ ಅವಿನಾಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂತಹ ಕೀಟ ಮತ್ತು ತಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕ ಪರವಾಗಿ ಸ್ವಾಗತ. ಸರ್, ಈಗ ಮುಂಗಾರು ಹಾಗೂ ಹಿಂಗಾರು ಮತ್ತು ರೋಗಗಳು ನಮ್ಮ ಬೆಳೆಗಳಲ್ಲಿ ಕಾಡ್ತಾವ ಅಂತ ಹೇಳ್ತೀರಾ ಸರ್? ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಒಂದು ಬೆಳೆ ಬಗ್ಗೆ ಹೇಳೋದಕ್ಕಿಂತ ನಾವು ಜನರಲ್ ಆಗಿ ಮಾತಾಡೋದಾದ್ರೆ ಬೇಸಿಗೆಯ ದಿನಗಳಲ್ಲಿ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅದ್ರ ಜೊತೆಗೆ ನಾವು ರೋಗಗಳ ಬಗ್ಗೆ ಮಾತಾಡೋದಾದ್ರೆ ಈ ಫ್ಯೂಸೇರಿಯಂ ವಿಲ್ಟ್ ಅಂತ ಕರಿತೀವಿ. ಈ ರೀತಿಯಾದಂತಹ ಒಂದು ರೋಗಗಳ ಲಕ್ಷಣ ನಮಗೆ ಜಾಸ್ತಿಯಾಗಿ ಕಂಡು ಬರುತ್ತೆ. ಇದು ಎಲ್ಲ ಒಂದು ಬೆಳೆಗಳಲ್ಲಿ ಕಂಡು ಬರತಕ್ಕಂತಹ ರೋಗಗಳು, ನಾನೇನು ರಸ ಇರುವಂತಹ ಹುಳುಗಳು ಅಂತ ಹೇಳಿದೀನಿ. ಸೊ ಇವು ಎಲ್ಲ ಬೆಳೆಗಳಲ್ಲೂ ಕೂಡ ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ನಮಗೆ ಇವುಗಳ ಬಾಧೆ ಹೆಚ್ಚಾಗಿರುತ್ತೆ. ಸೊ ಅವುಗಳನ್ನ ಬೇಸಿಗೆಯಲ್ಲಿ ಇವುಗಳಿಂದ ಆಗ್ತಕ್ಕಂತಹ ಹಾನಿಯನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಏನ್ ಕಾರಣದಿಂದ ಈ ಕೀಟಗಳ ಬಾಧೆ ಹೆಚ್ಚಾಗಿ ಕಾಣುತ್ತೆ ಅಂತ? ಇದು ಅತ್ಯಂತ ಪ್ರಮುಖವಾದಂತ ಒಂದು ಪ್ರಶ್ನೆ. ರೈತ ಬಾಂಧವರು ಕೂಡ ಅರ್ಥ ಮಾಡ್ಕೊಬೇಕು ಯಾಕೆ ಈ ಬೇಸಿಗೆಯಲ್ಲಿ ಈ ಒಂದು ರಸ ಇರತಕ್ಕಂತ ಕೀಟಗಳ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಅಂತಂದ್ರೆ, ಸೊ ಈ ಒಂದು ಕೀಟಗಳ ಸಂತಾನೋತ್ಪತ್ತಿ ಪ್ರಮಾಣ ಆಗಿರ್ಬೋದು, ಅದು ಗಿಡಗಳನ್ನ ತಿನ್ನುವಂತಹ ಒಂದು ಹಂತದಲ್ಲಿರ್ಬೋದು. ಸೊ ಇದು ನಮಗೆ ಗಿಡದ ನ್ಯೂಟ್ರಿಯಂಟ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿದಾಗ ಈ ಒಂದು ಕೀಟಗಳ ಪ್ರಮಾಣ ನಮಗೆ ಜಾಸ್ತಿ ಆಗುತ್ತೆ. ನಾವು ಒಂದು ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ, ಮತ್ತು ದುರ್ಗ ಜಿಲ್ಲೆಗಳಲ್ಲಿ ಅಡಿಕೆ ಒಂದು ಪ್ರಮುಖ ಬೆಳೆ ಆಗಿರೋದ್ರಿಂದ ಈ ಒಂದು ಬರ್ತಕ್ಕಂತಹ ಬೇಸಿಗೆಯಲ್ಲಿ ವರ್ಷದಲ್ಲಿ ಇರ್ತಕ್ಕಂತಹ ಒಂದು ಸಸಿ ತೋಟಗಳಲ್ಲಿ ಈ ಒಂದು ನುಸಿಯ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಉದಾಹರಣೆಯಾಗಿದ್ದ ಶಾರೀರಿಕವಾಗಿ ಬದಲಾವಣೆ ಆಗುತ್ತೆ. ಸೊ ಈ ಬದಲಾವಣೆ ಆದಾಗ, ಸೊ ಈ ಬದಲಾವಣೆ ಆದಂತಹ ಗಿಡ ಏನಿರುತ್ತೆ, ಸೊ ಅದು ಅತ್ಯಂತ ಒಂದು ಪ್ರೋಟೀನಿಷಿಯಸ್ ಫುಡ್ ಸಿಕ್ಕಂಗೆ, ಅಂದರೆ ಒಂದು ಉಪಯುಕ್ತವಾದಂಥ ಒಂದು ಆಹಾರ ಸಿಕ್ಕಂಗೆ ಈ ಕೀಟಗಳಿಗೆ. ಸೊ ಅಂತಹ ಸಂದರ್ಭದಲ್ಲಿ ಇವುಗಳ ಒಂದು ತಿನ್ನುವಿಕೆಯನ್ನು ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮಗೆ ಕೀಟಗಳು ಏನು ಬರ್ತವೆ, ಸೊ ಅವುಗಳ ಜೀವಿತಾವಧಿ ಭಾಳ ಬೇಗ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಿಂಗಾಗ್ಬಿಟ್ಟು ಅವುಗಳ ಸಂತಾನೋತ್ಪತ್ತಿ ಭಾಳ ಬೇಗ ಬೇಗ ಪಡಿಸಾಗುತ್ತೆ. ಇನ್ನು ಜನರಲ್ ಆಗಿ ಹೇಳೋದಾದರೆ, ನಮಗೆ 10-12 ದಿವಸಕ್ಕೆ ಮುಗಿಯುವಂತಹ ಒಂದು ಜೀವಿತಾವಧಿ, ಅವು 10 ದಿವಸಕ್ಕೆ ಮುಗಿಯುತ್ತೆ. ಸೊ ಅಷ್ಟೊಳಗೆ ಅದು ಮೊಟ್ಟೆ ಇಟ್ಟಿರುತ್ತೆ, ಮತ್ತೆ ಅದರಿಂದ ಮರಿಗಳು ಬರ್ತವೆ. ಸೊ ಹಿಂಗಾಗಿ ಸಂತಾನ ಅಸಮರ್ಪಕವಾಗಿ ನಮಗೆ ನೀರಿನ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದು, ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡದೇ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೀಟಗಳ ಬಾಧೆ ಮತ್ತು ರೋಗಗಳ ಬಾಧೆನೂ ಕೂಡ ಬೇಸಿಗೆಯಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ಸಮರ್ಪಕವಾಗಿ ನೀರಿನ ಬಳಕೆ ಮತ್ತು ಈ ಕೊಟ್ಟಿಗೆ ಗೊಬ್ಬರ ಸಿದ್ಧ ಒಂದು ರೋಗ ನಿರೋಧಕ ಶಕ್ತಿ ಇರುವಂತಹ ಬೆಳೆಗಳಿಗೆ ಇದರ ಬಾಧೆ ಕಡಿಮೆ ಅಂತ ಹೇಳ್ತೀರಾ ಸರ್? ಖಂಡಿತವಾಗೂ ಕೂಡ ಯಾವ ಯಾವ ರೈತರು ಸಮರ್ಪಕವಾಗಿ ಪೋಷಕಾಂಶಗಳನ್ನು ಪೂರೈಸ್ತಾರೆ, ಸಮರ್ಪ ಒಂದು ರೀತಿಯಲ್ಲಿ ನೀರಿನ ನೀರು ಕೇಳಿಕೊಳ್ಳೋದೇನೆಂದ್ರೆ, ಬೇಸಿಗೆಗೆ ಮುಂಚೆನೆ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಕೃಷಿ ಹೊಂಡ ಇದ್ದಿದೆ ಆದರೆ, ಸೊ ಕೃಷಿ ಹೊಂಡದಲ್ಲಿ ನೀರಿನ ಒಂದು ಶೇಖರಣೆ ಮಾಡ್ಕೊಳ್ಳ್ರಿ. ಜೊತೆಗೆ ಸ್ವಲ್ಪ ಈ ಒಂದು ಏನು ಇರಿಗೇಷನ್ ಇಂಟರ್ವಲ್ಸ್ ಅಂತ ಕರಿತೀವಿ, ಅಂದರೆ ನಾವೇನು ನೀರನ್ನು ಆಯಿಸ್ತೀವಿ, ಸೊ ಅದು ಈ ಒಂದು ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಬೇಸಿಗೆಯಲ್ಲಿ ಅದಕ್ಕೆ ನಾವು ಒಂದು 3-4 ದಿವಸ ಮುಂಚೆಯಾಗಿ ಕೊಡಬೇಕಾಗುತ್ತೆ. ಸೊ ಆ ಈ ರೀತಿಯಾಗಿ ಒಂದು ನಿರ್ವಹಣೆ ಮಾಡಿದರೆ ಖಂಡಿತವಾಗಲೂ ಕೂಡ ನಮಗೆ ಈ ಒಂದು ರೋಗ ಮತ್ತು ಕೀಟಗಳಿಂದ ನಾವು ಮುಕ್ತಿಯನ್ನು ಗೊಳ್ಳಬಹುದು ಈ ಒಂದು ಬೇಸಿಗೆಯಲ್ಲಿ. ಅಂದರೆ ಈ ರಸಗೆ ಕಾಣುವ ಸಾಧ್ಯತೆಯೂ ಇದೆಯಾ ಸರ್? ಖಂಡಿತ, ನಾನು ಉದಾಹರಣೆಯಾಗಿ ಅಡಿಕೆ ಬಗ್ಗೆ ಹೇಳಿದೆ. ಬಟ್ ಇದು ಅಡಿಕೆಗೆ ಅಂತೇಳಲ್ಲ ಫೇಗಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಕೀಟ ತನ್ನ ಜೀವನಕ್ಕೋಸ್ಕರ ಅನೇಕ ಒಂದು ಗಿಡಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಸೊ ಅದರಲ್ಲಿ ನಮಗೀಗ ತರಕಾರಿ ಬೆಳೆ ಆಗಿರ್ಬೋದು, ಎಕ್ಸಾಂಪಲ್ ಆಗಿಲ್ಲದ್ರೆ ಟೊಮೊಟೊ, ಮೆಣಸಿನ ಗಿಡ, ಈರುಳ್ಳಿ, ಅಥವಾ ನಮಗೀಗ ತೆಂಗು, ಶೇಂಗಾ, ಮತ್ತೆ ಜೊತೆಗೆ ಅಡಿಕೆ, ಈ ರೀತಿ ಒಂದೇ ಕ್ರಾಪ್ಸ್ ಅಂತಲ್ಲ ತಿಂದು ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಇದು ಯಾವುದೇ ರೀತಿಯ ಒಂದು ಬೆಳೆಗೆ ಸೀಮಿತವಾಗಿರ್ತಕ್ಕಂತಹ ಕೀಟಗಳಲ್ಲ. ಸೊ ಇದು ಎಲ್ಲ ಬೆಳೆಗಳಿಗೂ ಕೂಡ ಅನ್ವಯಿಸುತ್ತೆ. ಈ ನುಸಿ ರೋಗ ಬಿದ್ದಾಗ ಏನ್ ನಮ್ಮ ರೈತರು ಹೇಳ್ತಿರ್ತಾರೆ ಶೇಂಗಾ ಅಥವಾ ತುಂಬಾ ನಷ್ಟಕ್ಕೆ ಒಳಗಾಗ್ತೀವಿ ಅಂತ ಹೇಳ್ತಾರೆ, ಇದು ನಿಜ ಅಂತೀರಾ ಸರ್? ಹೌದು, ನುಸಿ ಯಾವ ರೀತಿ ಅಂದ್ರೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ನಮಗೆ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕದ ಮುಖಾಂತರ ನೋಡಿದಾಗ ಮಾತ್ರ ಅದು ಕರೆಕ್ಟ್ ಆಗಿ ನಮಗೆ ಕಾಣಿಸುತ್ತೆ. ಸೊ ಈ ಒಂದು ನುಸಿ ಡೈರೆಕ್ಟ್ ಆಗಿ ಇದ್ರದ್ದು ಎಫೆಕ್ಟ್ ಆಗೋದಿಲ್ಲ. ಅಂದ್ರೆ ನೀವು ಯಾವುದೇ ಒಂದು ಹಣ್ಣಿನ ತಗೊಂಡ್ರೆ, ಸೊ ಹಣ್ಣುಗಳ ಭಾಗವನ್ನ ಇದು ಫೀಡ್ ಮಾಡೋದ್ರಿಂದ, ಸೊ ಅಲ್ಲಿ ರಸವನ್ನ ಇರೋದ್ರಿಂದ ಸೊ ಆ ಭಾಗ ಎಲ್ಲೋ ಆಗುತ್ತೆ. ಇದು ಯೂಶುವಲಿ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಗರಿಯ ತುದಿ ಭಾಗದಿಂದ ಒಣಕೆಂತ ಬರುತ್ತೆ. ಸೊ ಗರಿ ತುದಿ ಭಾಗದಿಂದ ಒಣಕೆಂದ್ಬಿಟ್ಟು ಆಗಿರ್ತಕ್ಕಂತಹ ಒಂದು ಗಿಡಗಳಲ್ಲಿ ನೋಡಬಹುದು. ಇದರಲ್ಲಿ ಪ್ರಮುಖವಾಗಿ ಗಮನಿಸತಕ್ಕಂತ ಒಂದು ಅಂಶ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವಾಗ ಈ ಒಂದು ಲಕ್ಷಣಗಳು ಕಾಣ್ತವೆ, ಸೊ ಅಂತ ಸಂದರ್ಭದಲ್ಲಿ ಸ್ವಲ್ಪ ನೀವು ನೀರು ನಮಗೆ ನುಸಿ ನಾಶಕಗಳು ಅಂತಲೇ ಇದಾವೆ. ಸೊ ನಾವು ಬೇರೆ ಕೀಟದ ತರ ಸ್ವಲ್ಪ ಪರ್ಟಿಕ್ಯುಲರ್ ಆದಂತಹ ಒಂದು ಕೀಟನಾಶಕವನ್ನ ನಾವು ಸ್ಪ್ರೇ ಮಾಡಬೇಕಾಗುತ್ತೆ, ಅವಕ್ಕೆ ನುಸಿ ನಾಶಕಗಳು ಅಂತಲೇ ಸಪರೇಟ್ ಆಗಿದ್ದಾವೆ. ಅದರಲ್ಲಿ ನಾನು ಇವತ್ತು ಹೇಳೋದಾದ್ರೆ ಪ್ರಮುಖವಾಗಿ ಪ್ರೊಪರ್ಗೈಟ್ ಅಂತ ಬರುತ್ತೆ, ಪ್ರೊಪರ್ಗೈಟ್ ಅಂತ ಬರುತ್ತೆ. ಸೊ ಇದಕ್ಕೆ ಬೆಳೆಗಳಿಗೆ ಅನುಸಾರವಾಗಿ 1-1.5 ml ಪರ್ ಪೈರೋಮೈಸಿಫೆನ್ ಅಂತ ಬರುತ್ತೆ. ಪೈರೋಮೈಸಿಫೆನ್ ಆಗಿರ್ಬೋದು, ಜೊತೆಗೆ ನಮ್ಗೆ ಇನ್ನೂ ಹೇಳೋದಾದ್ರೆ ಅಬಮೈಸಿನ್ ಅಂತ ಬರುತ್ತೆ. ಸೊ ಈ ರೀತಿ ಪ್ರಮುಖವಾಗಿ ಈ ಒಂದು ಸಂದರ್ಭಕ್ಕೆ ಹೇಳೋದಾದ್ರೆ ಈ ಒಂದು 4-5 ಏನಿದಾವೆ ಈ ನುಸಿನಾಶಕಗಳಲ್ಲಿ ಯಾವ್ದಾದ್ರೂ ಒಂದನ್ನ ನಿಮ್ಮಂತ ವಿಜ್ಞಾನಿಗಳು ಹೇಳ್ತೀರಾ, ನಾವು ಈ ರಾಸಾಯನಿಕನ ಕೊನೆ ಅಸ್ತ್ರವಾಗಿ ಇಟ್ಕೋಬೇಕು. ಪ್ರಾರಂಭದಲ್ಲಿ ನಾವು ಈ ಪರಿಸರ ಪ್ರಿಯ ವಿಧಾನದಿಂದ ಈ ಬೇವಿನ ಕಷಾಯ ಸಿಂಪಡಣೆ ಮಾಡುದು ಈ ತರದ ಒಂದನ್ನು ಏನಾದ್ರೂ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆವಾಗ ನಮಗೆ ಆ ಒಂದು ಬಾಧೆ ಹೆಚ್ಚಾಗಿದೆ ಅಂತ ನಮಗೆ ಗೋಚರ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ನುಸಿನಾಶಕಗಳನ್ನ ನಾವು ಉಪಯೋಗಿಸಬೇಕಾಗುತ್ತೆ. ಇದು ಮೊದಲನೇ ಅಸ್ತ್ರ ಅಲ್ಲ. ನಾನು ಈ ಕಾರ್ಯಕ್ರಮದ ಒಂದು ರೋಗನಾಶಕ ಆಗಿರ್ಬೋದು, ನುಸಿನಾಶಕಗಳಾಗಿರ್ಬೋದು, ಸೊ ಇವು ರೈತರಿಗೆ ಇವು ಮೊದಲನೇ ಅಸ್ತ್ರ ಆಗಬಾರದು. ಸೊ ಇವು ಇದು ಇರಬೇಕು. ಇದಕ್ಕಿಂತ ಮುಂಚೆ ಏನ್ ಮಾಡ್ಬೋದು, ಎಲ್ಲ ಏನೇನೆಲ್ಲ ಮಾಡ್ಬೋದಪ್ಪ ಅಂತಂದ್ರೆ, ಸೊ ನಾನು ಈ ಒಂದು ಕಾರ್ಯಕ್ರಮದ ಮುಂಚೆದಲ್ಲಿ ನಾವು ಹೇಳೋದಾದ್ರೆ ಗಿಡನ ಮಾತಾಡಿಸ್ಬೇಕು ಅಂತ ಕರಿತೀವಿ. ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಗಿಡನ ಮಾತಾಡಿಸುವಂತೂ ಮತ್ತು ಅದರನ್ನ ಅರ್ಥ ಮಾಡ್ಕೊಳಂತ ಒಂದು ಶಕ್ತಿ ಇರಬೇಕು. ಸೊ ಯಾವ್ಯಾವಾಗ ಪ್ರಾರಂಭಿಕ ಹಂತದಲ್ಲಿ ಈ ರೀತಿಯಾದಂತಹ ಲಕ್ಷಣಗಳು ಕಾಣ್ತವೆ, ಸೊ ಅವೇ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಸಿಗುತ್ತೆ. ಸೊ ಅದು 300 PPM ಅಲ್ಲಿ ಸಿಗುತ್ತೆ, 1000 PPM ಅಲ್ಲಿ ಸಿಗುತ್ತೆ. ಸೊ ಅದೇ ರೀತಿ 1500, 3000 PPM ಹಂಗೆ ಅದೇ ರೀತಿ ನಮಗೆ 10,000 PPM ವರೆಗೆ ಸಿಗುತ್ತೆ. ಸೊ ಈ ಒಂದು PPM ಅಂದ್ರೆ ಏನು ಆಕ್ಟಿವ್ ಇನ್ಗ್ರೀಡಿಯಂಟ್ ಅನುಸಾರವಾಗಿ, ಸೊ ನಾವು ಈ ಬೇವಿನ ಎಣ್ಣೆನ ಎಕ್ಸಾಂಪಲ್ ಆಗಿ ನೀವು 10,000 PPM ಯೂಸ್ ಮಾಡ್ತೀರ ಅಂದ್ರೆ ಒಂದು ಲೀಟರ್ಗೆ ನುಸಿ ನಾಶಗಳೇ ಅಂತಲ್ಲ, ಸೊ ಯಾವ್ಯಾವ ಸಸ್ಯ ಒಂದಲ್ಲಿದ್ದಲ್ಲಿ ರಸ ಇರ್ತಕ್ಕಂತಹ ಹುಳುಗಳಿದಾವೆ, ಸೊ ಅವುಗಳನ್ನ ನಿರ್ವಹಣೆಯನ್ನ ಈ ಬೇವಿನ ಎಣ್ಣೆ ಸ್ಪ್ರೇ ಮಾಡೋದ್ರ ಮುಖಾಂತರ ಮಾಡಬಹುದು. ಬೇವಿನ ಎಣ್ಣೆ ಆದ್ಮೇಲೆ ಏನಾದ್ರೂ ಮತ್ತೆ ನಿಮಗೆ ಏನಾದ್ರೂ ಬಾಧೆ ಹೆಚ್ಚಾಗ ಅಂದ್ರೆ ಈ ಬೇವಿನ ಎಣ್ಣೆ ಇವೆಲ್ಲ ಸಿಂಪಡಣೆ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲೇ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಅಂತೀರ? ಖಂಡಿತ, ನಾವು ಖರ್ಚು ಎರಡನೇ ಭಾಗ. ಮೊದಲನೇದಾಗಿ ಈ ಪರಿಸರಕ್ಕೆ ಕೀಟನಾಶಕ ಮತ್ತು ರೋಗನಾಶಕಗಳಿಂದ ಆಗ್ತಕ್ಕಂತಹ ಒಂದು ದಿನಕ್ಕೆ ನಮಗೆ ತಿಂತಕ್ಕಂತಹ ಆಹಾರ ಪದಾರ್ಥಗಳಲ್ಲಿ ಈ ಒಂದು ಕೆಮಿಕಲ್ ಕಂಟೆಂಟ್ ಜಾಸ್ತಿ, ಈ ಬೇವಿನ ಎಣ್ಣೆ ಹೇಳಿದ್ವಲ್ಲ ಇದಾಗಿರ್ಬೋದು, ಅದ್ರ ಜೊತೆಗೆ ಬಯೋ ಪೆಸ್ಟಿಸೈಡ್ಸ್ ಅಂತ ಕರಿತೀವಿ, ಜೈವಿಕ ಕೀಟನಾಶಕಗಳಿದಾವೆ, ವರ್ಟಿಸಿಲೇಮ್ ಲೆಕ್ಕನೆ ಅಂತಿದೆ, ಸೊ ಅದೇ ರೀತಿ ಬೇವೇರಿಯಾ ಬೆಸಿಯಾನ್ ಅಂತಿದೆ. ಸೊ ಈ ರೀತಿಯಾಗಿ ಅನೇಕ ಒಂದೇನು ಅಂಶ ಏನಪ್ಪಾ ಅಂತಂದ್ರೆ, ನಾವು ಯಥೇಚ್ಛವಾಗಿ ನಾವು ಇನ್ಸೆಕ್ಟಿಸೈಡ್ ನಾವು ಎವ್ರಿ ಇಯರ್ ಉಪಯೋಗಿಸೋದ್ರಿಂದ ನಾವು ಈ ಕೀಟನಾಶಕ ಉಪಯೋಗಿಸಿದ್ರು ಕೂಡ ನಾವು ಅವನ್ನ ಹತೋಟಿಗೆ ತರೋದು ಕಷ್ಟಕರವಾಗಬಹುದು. ಸೊ ಹಂಗಾಗಿ ಅವಶ್ಯಕತೆ ಇದ್ದಾಗ ಮತ್ತೆ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಇವುಗಳನ್ನು ನಾವು ಹತೋಟಿಗಿಲ್ಲಿ ಇಡಬೇಕಾಗುತ್ತೆ ಈ ಒಂದು ಕೀಟಗಳನ್ನೆಲ್ಲ. ಹೇಳ್ದಂಗೆ ಹೆಚ್ಚು ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಭೂಮಿಯ ಒಂದು ಫಲವತ್ತತೆಯನ್ನು ಹಾಳಾಗುತ್ತೆ. ಆಹಾರದಿಂದ ಸಾಮಾನ್ಯ ನಮ್ಮ ಎಲ್ಲ ಜನಗಳಿಗೂ ಅದ್ರ ಬೆಳೆದಿರ್ತಕ್ಕಂಥ ಎಲ್ಲ ಉತ್ಪನ್ನಗಳ ಮೇಲೆನೂ ಸಾಕಷ್ಟು ಪರಿಣಾಮ ಮೀರಿ ನಮ್ಮ ಆನೆಗಳನ್ನು ಉಪಯೋಗಿಸಿದ್ರೆ ನಮ್ಮ ಪರಿಸರಕ್ಕೆ ದುಷ್ಪರಿಣಾಮ ಆಗೋದು ಕಟ್ಟಿಟ್ಟ ಬುತ್ತಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ಪೆಸಿಫಿಕಲಿ ಈ ಬೇಸಿಗೆಯಲ್ಲಿ ಬರ್ತಕ್ಕಂತಹ ಒಂದು ಈ ರೋಗ ಬಗ್ಗೆ ಮತ್ತು ಕೀಟಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ನುಸಿ ಬಗ್ಗೆ ನಾವು ಸಭೆಗಳಲ್ಲಿ ಈ ನುಸಿಗಳ ಬಾಧೆ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒತ್ತು ಕೊಟ್ವಿ. ಸೊ ಅದೇ ರೀತಿ ಈ ಬೇಸಿಗೆಯಲ್ಲಿ ಕಂಡ ಫಿಟ್ಸ್ ಅಂತ ಕರಿತೀವಿ, ಅದೇ ರೀತಿ ಶಲ್ಕ ಕೀಟ ಅಂತ ಕರಿತೀವಿ ಸ್ಕೇಲ್ಸ್ ಅಂತಂದು, ಅದೇ ರೀತಿ ಇನ್ನೂ ಅನೇಕ ಕೀಟಗಳಾದ್ರೆ ಥ್ರಿಪ್ಸ್, ಇದ್ರ ಜೊತೆಗೆ ನಾವು ತೆಂಗಿನ ಬೆಳೆಯಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಅಂತಂದ್ರೆ ತೆಂಗು. ತೆಂಗಿಲ್ಲಿ ಈ ಬೇಸಿಗೆಯಲ್ಲಿ ರೈತರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗಿರೋದು ಕೊಕೊನಟ್ ಬ್ಲಾಕ್ ಹೆಡ್ ಡೇರಿ ಕ್ಯಾಟರ್ಪಿಲ್ಲರ್ ಅಂತ ಬರುತ್ತೆ, ತೆಂಗಿನಲ್ಲಿ ಗರಿತಿ ಬರ್ತಾ ಇದೆ. ಸೊ ಇದರ ನಿರ್ವಹಣೆ ನಾವು ಸಮರ್ಪಕವಾಗಿ ಮಾಡಬೇಕಾಗಿದೆ. ಎಸ್ಪೆಷಲಿ ಈ ಒಂದು ಏನು ನಾನು ಈ ಗರಿ ತಿನ್ನುವುಳು ಅಥವಾ ಕಪ್ಪು ತಲೆ ಹುಳು ಅಂತ ಹೇಳಿದೆ, ಇದು ಬೇಸಿಗೆಯಲ್ಲಿ ಇದರ ಒಂದು ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಹಂಗ ಅಡಿಕೆ ಗಿಡಕ್ಕೆ ಎಷ್ಟು ನಾವು ಒತ್ಕೊಟ್ಟು ಮಾಡ್ತೀವಿ ಅದೇ ರೀತಿ ಒತ್ಕೊಟ್ಟು ತೆಂಗಿಗೂ ಕೂಡ ಮಾಡಿ ಗೊಬ್ಬರವನ್ನು ಕೊಡಬೇಕಾಗುತ್ತೆ, ಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ಇದನ್ನು ಕೊಡಬೇಕು. ಸೊ ಇದನ್ನು ಕೊಡೋದ್ರಿಂದ ನಮಗೆ ಗಿಡ ಚೆನ್ನಾಗಿ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗುತ್ತೆ. ಸೊ ಇದಲ್ಲದೆ ನೀವೇನಾದರೂ ಸಿಂಪರಣೆ ಮಾಡೋದೇ ಆದರೆ, ಸೊ ಸಿಂಪರಣೆ ಮಾಡೋಕ್ಕೆ ನಮಗೆ ಬೇವಿನೆಣ್ಣೆ ಅಂತ ಹೇಳಿದ್ವಲ್ಲ, ಬೇವಿನೆಣ್ಣೆಯನ್ನು ಕೂಡ ನಾವು ಪುತ್ತಲೆ ಹುಳು, ಇದು ಸ್ಪೆಷಲಿ ಸ್ವಲ್ಪ ಬೇಸಿಗೆಯಲ್ಲಿ ಇದರ ಹಾವಳಿ ಇನ್ನೂ ಜಾಸ್ತಿ ಆಗಿರುತ್ತೆ. ಈ ತೆಂಗಿನಲ್ಲಿ ನಮಗೆ ಕಪ್ಪು ತಲೆ ಹುಳುಗಳ ಬಾಧೆಯನ್ನು ಈ ಬೇಸಿಗೆಯಲ್ಲಿ ಕೂಡ ನಿರ್ವಹಿಸಬೇಕಂಥದ್ದು ತೆಂಗು ಬೆಳೆಗಾರರಿಗೆ ಈ ಮೂಲಕ ಗಮನಕ್ಕೆ ತರ್ತಾನೆ. ಸೊ ಇದಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಕೀಟನಾಶಕವನ್ನು ಉಪಯೋಗಿಸೋದ್ರಿಂದ ಇದನ್ನು ಹತೋಟಿಯಲ್ಲಿ ಇಡಬಹುದು. ಈ ಬೆಳೆಗಳಲ್ಲಿ ನಾವು ಅಂತರ ಬೆಳೆಗಳನ್ನ ಏನಾದರೂ ಅಳವಡಿಸ್ಕೊಳ್ಳೋದ್ರಿಂದ ಈ ತರ ಏನಾದರೂ ಕೀಟಗಳನ್ನ ಏನಾದರೂ ನಿರ್ವಹಣೆ ರೋಗಗಳು ಕೂಡ ಸ್ಪೆಷಲಿ ಇಲ್ಲಿ ಕೀಟದ ಬಿಟ್ಟು ರೋಗಗಳ ಬಗ್ಗೆ ಮಾತಾಡೋದಾದ್ರೆ ರೋಗಗಳನ್ನು ಕೂಡ ಕೆಲವೊಂದು ಮಟ್ಟಿಗೆ ನಾವು ಒಂದು ಅಥವಾ ಡಸ ಇರೋ ಕೀಟಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಶಿಫ್ಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತರ ಬೆಳೆ ಬೆಳೆದಾಗ ಇದು ಯಾವುದರಲ್ಲೂ ಈಗ ನಮಗೆ ಈ ಒಂದು ಸಮಯಕ್ಕೆ ಮಾತಾಡೋದಾದ್ರೆ ಮನೆಯಲ್ಲಿ ಕಂಡು ಬಂತು. ಇದು ಸಿಂಪಲ್ ಆಗಿ ಹೇಳೋದ್ರೆ ಇದು ಕೂಡ ರಸ ಇರತಕ್ಕಂತಹ ಒಂದು ಹುಳು. ಇದರಲ್ಲಿ ಈಗ ನಮಗೆ ಎಲ್ಲೆಲ್ಲಿ ಬನಾನ ಟೊಮೆಟೋದಲ್ಲಿ ಬಾಳೆಯಲ್ಲಿ ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಒಂದು ಅಡಿಕೆಯಲ್ಲೂ ಕೂಡ ನಮಗೆ ಕಂಡು ಬಂದಿದೆ. ಹಿಂಗೆ ಕೆಲವೊಂದೆಲ್ಲ ಹೇಳಿದ್ರಿ. ಮತ್ತೆ ಬೇಸಿಗೆಯಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂತ ರೋಗಗಳು ಏನೇನಿದಾವೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗ್ತಾರೆ ರೈತ ಬಾಂಧವರು? ಪ್ರಮುಖವಾಗಿ ಫಿಜೇರಿ ಮುಲ್ಟ್ ಅಂತ ಬರುತ್ತೆ. ಸೊ ಅದೇ ರೀತಿ ಸೊರಗು ರೋಗ ಅಂತ ಕರಿತೀವಿ. ಫಿಸಿಕವಾಗಿ ಎಲ್ಲೆಲ್ಲಿ ತರಕಾರಿ ಬೆಳೆಗಳು ಬೆಳೀತಾರೆ, ಈ ಟೊಮೆಟೊ ಆಗಿರ್ಬೋದು, ನಮಗೆ ಮೆಣಸು ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಸೊರಗು ರೋಗಗಳ ಪ್ರಮಾಣ ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಅದರ ಜೊತೆಗೆ ಪೌಡ್ರಿ ಮಿಲ್ಡ್ಯೂ ಅಂತ ಕರಿತೀವಿ, ಅಂದರೆ ನಮಗೆ ಎಲೆಯ ಮೇಲ್ಭಾಗದಲ್ಲಿ ಅತಿಯ ರೀತಿಯಾದಂಥ ಒಂದು ಫಂಗಸ್ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳಿ ಮಾಡಿದರೆ ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಇವುಗಳ ಒಂದು ಹಾವಳಿ ಜಾಸ್ತಿ ಇರುತ್ತೆ. ಲಕ್ಷಣ ಯಾವ ರೀತಿ ಇರುತ್ತೆ ಸರ್, ನಮ್ಮ ರೈತರು ಯಾವ ರೀತಿ ಗುರುತಿಸಬೇಕಾಗುತ್ತೆ? ಈಗ ಸೊರಗು ರೋಗ ಅಂತ ಹೇಳಿದೆ, ಸೊರಗು ರೋಗಕ್ಕೆ ಲಕ್ಷಣದ ಬಗ್ಗೆ ಮಾತಾಡೋದಾದ್ರೆ ಸತ್ತೋಗುತ್ತೆ. ಆಮೇಲಿಂದ ಗಿಡ ಅಲ್ಲಲ್ಲಿ ಸತ್ತೋಗುವಂತಹ ಒಂದು ಪ್ಯಾಚಿ ಒಂದು ಡೆತ್ ಅಂತ ಕರಿತೆ, ನಮಗೆ ಒಂದು ಬುಡದ ಭಾಗವನ್ನು ಕಟ್ ಮಾಡಿ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಒಂದು ಬುಡದ ಭಾಗದಲ್ಲಿ ಡಿಸ್ಕಲರೇಷನ್ ಅಂತ ಕರಿತೀವಿ, ಒಳಗಿನ ಭಾಗ ಕಪ್ಪಾಗಿರುತ್ತೆ. ಸೊ ಹಂಗಾಗಿ ಭೂಮಿಯಲ್ಲಿ ಇರತಕ್ಕಂತಹ ನ್ಯೂಟ್ರಿಯಂಟ್ನ ಅದು ಸಿಸಸ್, ಏನು ಸೊರಗು ರೋಗ ಅಂತ ಏನು ಕರೆದೆ. ಇದರಲ್ಲಿ ಗಮನಿಸತಕ್ಕಂಥ ಅಂಶ ಏನಪ್ಪ ಅಂತಂದರೆ, ನೀವು ಕಲ್ಟಿವೇಷನ್ ಮಾಡುವಾಗ ನೀವು ಹೊಲವನ್ನು ಉಳುಮೆ ಮಾಡಬೇಕಾಗಿರಲಿ ಅಥವಾ ನೀವು ಬೇರೆ ಈಗ ನಾವು ತರಕಾರಿ ಬೆಳೆಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ನೀವು ಇಮಿಡಿಯೇಟ್ಲಿ ಡ್ರೆಂಚ್ ಮಾಡಬೇಕು. ಅಂದರೆ ನೀವು ಭೂಮಿಗೆ ಕೆಲವೊಂದು ಶಿಲೀಂದ್ರನಾಶಕಗಳಿದ್ದಾವೆ, ಮೆಟಲಾಕ್ಸೈಡ್ ಪ್ಲಸ್ ಮ್ಯಾಂಕೋಜಬ್ ಅಂತ ಒಂದು ಶಿಲೀಂದ್ರನಾಶಕ ಇದೆ. ಸೊ ಅದನ್ನು 2 g/l ಮಿಶ್ರಣ ಮಾಡ್ಕೊಂಬಿಟ್ಟು ಗಿಡದ ಬುಡಗಳಿಗೆ ಕೊಡೋವಂಥ ಒಂದು ನೆಸೆಸಿಟಿ ಇರುತ್ತೆ. ಸೊ ಅದೇ ರೀತಿ ಕಾರ್ಬನ್ ಡೈಸಿಂಗ್ ಪ್ಲಸ್ ಮ್ಯಾಂಕೋಜಬ್ ಅಂತಂದು ಅದನ್ನು ಕೂಡ 2 g/l ರೋಗ ಅಂತ ಕರಿತೀವಿ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಪೌಡ್ರಿ ಮಿಲ್ಡ್ಯೂ ಅಂತ ಕರೆದೆ, ಅಂದರೆ ಎಲೆಯ ಮೇಲ್ಭಾಗದಲ್ಲಿ ಬಿಳಿಯ ರೂಪದಲ್ಲಿ ಏನು ಹತ್ತಿಯ ರೂಪದಲ್ಲಿ ನಮಗೆ ಈ ಒಂದು ಶಿಲೀಂದ್ರ ಬೆಳವಣಿಗೆ ಆಗಿರುತ್ತೆ. ಬೆಳವಣಿಗೆ ಆಗಿರೋದ್ರಿಂದ ಅದರಲ್ಲಿ ಸಲ್ಫರ್ ಅಂತ ಇದೆ, ಸೊ ಅದನ್ನು ಯೂಸ್ ಮಾಡ್ಬೋದು. ಸೊ ಅದರ ಜೊತೆಗೆ ಅಜಾಕ್ಸಿಸ್ಟ್ರೋಬಿನ್ ಅಂತಿದೆ, ಸೊ ಅದನ್ನು ಕೂಡ ನಾವು ಸಿಂಪರಣೆ ಮಾಡೋದು ಕೆಲವೊಂದು ರೋಗಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಈ ಸೊರಗು ರೋಗ ಬಂದಾಗ ಗಿಡಗಳು ಒಣಗ್ತವೆ ಸಾಯ್ತವೆ ಅಂತ ಹೇಳಿದ್ರೆ, ಕೆಲವು ರೈತರಲ್ಲಿ ಏನಂದ್ರೆ ಈ ಬೇರುಳಾಡಿ ಸತ್ತು ಹೋಗ್ಬಿಟ್ಟಿದೆ ಅನ್ನೋ ಒಂದು ಮನೋಭಾವನೆ ಇರುತ್ತೆ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಬೇರೆ ಬೇರೆನೇ ಇರುತ್ತಾ ಸರ್? ಹೌದೌದು, ಖಂಡಿತ. ಈ ನಮಗೆ ಬೇರು ಹುಳ ತಿಂದು ಸತ್ತಿರ್ತಕ್ಕಂತಹ ಒಂದು ಗಿಡಕ್ಕೂ ಈ ಸೊರಗು, ಯಾರು ತರಕಾರಿಗಳನ್ನ ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಕೆಂಪು ಮಣ್ಣು ಇಲ್ಲ ಅಥವಾ ಮರಳು ಮಣ್ಣು, ಸೊ ಇಂಥ ಕಡೆ ಸ್ವಲ್ಪ ಬೇರು ಹುಳುಗಳ ಜೊತೆ ಒಂದು ಒಂದು ಬಾಧೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ಮಣ್ಣಿನಲ್ಲೂ ಕೂಡ ನಮಗೆ ಕಂಡಿರ್ತವೆ. ಸೊ ಅವನ್ನ ನೀವು ಸ್ವಲ್ಪ ಮಣ್ಣನ್ನು ಸರಿಸಿ ನೋಡಿದ್ರೆ ಸಾಕು, ಸೊ ಈ ಬೇರು ಹುಳುಗಳನ್ನ ಕ್ಲಿಯರ್ ಆಗಿ ಕಾಣಬಹುದು. ತಿಂದಿರತಕ್ಕಂಥ ಲಕ್ಷಣಗಳು ಇರೋದಿಲ್ಲ, ಆದರೆ ಆ ಬುಡ ಭಾಗವನ್ನು ಕಟ್ ಮಾಡಿ ನಾವು ನೋಡಿದರೆ, ನಾನು ಮುಂಚೆನೇ ಹೇಳಿರಂಗೆ ವ್ಯಾಸ್ಕ್ಯುಲರ್ ಡಿಸ್ಕಲರೇಷನ್ ಅಂತ ಕರಿತೀವಿ, ಅಂದರೆ ಅದೇನು ಭೂಮಿಯಿಂದ ಪೋಷಕಾಂಶಗಳನ್ನು ತಗೊಳ್ಳೋ ಒಂದು ಸಿಸ್ಟಮ್ ಇರುತ್ತೆ. ಸೊ ಪ್ಲಾಂಟಲ್ಲಿ ಅದು ಫುಲ್ ಕಪ್ಪು ಆಗಿರುತ್ತೆ. ಇದು ನಮಗೆ ಬೇರು ಹುಳ ತಿನ್ನೋದಕ್ಕೂ ಮತ್ತೆ ಈ ಸೊರಗು ರೋಗಗಳು ತೋಟಗಾರಿಕೆ ಬೆಳೆಗಳು ತರಕಾರಿ ಬೆಳೆಗಳು ಈ ಅಲ್ಪಾವಧಿ ಬೆಳೆಗಳು ಎಲ್ಲ ಬೆಳೆಗಳಲ್ಲೂ ನಾವು ಕಾಣಬಹುದು ಅಂತೀರಾ? ಖಂಡಿತ ಖಂಡಿತ, ಎಲ್ಲದರಲ್ಲೂ ಕೂಡ ನಮಗೆ ಏನು ನಾನು ಈ ಲಕ್ಷಣಗಳನ್ನು ಹೇಳಿದೆ, ಕೆಲವೊಂದು ರಿಟ್ಲು ಡಿಫ್ರೆನ್ಸ್ ಬಿಟ್ಟರೆ ಎಲ್ಲ ಬೆಳೆಗಳಲ್ಲೂ ಕೂಡ ಅಲ್ಲೇ ಮಲ್ಚ್ ಮಾಡಿ ಮತ್ತೆ ಎರೆಹುಳು ಗೊಬ್ಬರ ಕೊಡಿ ಕಾಂಪೋಸ್ಟ್ ಗೊಬ್ಬರ ಕೊಡಿ ಅಂತರ ಈ ತರ ಒಂದು ಭೂಮಿಯ ಫಲವತ್ತತೆ ಹೆಚ್ಚು ಮಾಡಬಹುದು. ಎಲ್ಲ ಬೆಳೆಗಳಿಗೂ ಕೂಡ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಇರುತ್ತೆ, ಅಂದ್ರೆ ಅದಕ್ಕೆ ಶಿಫಾರಸು ಮಾಡಿದ ಸಂತತಿಯನ್ನ ಮತ್ತು ಆವಳಿಯನ್ನ ನಾವು ಗಣನೀಯವಾಗಿ ತಗ್ಗಿಸಬಹುದು. ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆಗೆ ನಾವು ಈ ಫಂಗಸ್ ಅಂತ ಏನ್ ಶಿಲೀಂಧ್ರ ಅಂತ ಏನ್ ಕರಿತೀನಿ ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಒಂದು ಕಂಜಿನಿಯಲ್ ಎನ್ವೈರನ್ಮೆಂಟ್ ಅಂತ ಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಬೆಳವಣಿಗೆಗೆ ಪೂರಕವಾಗಿ ಬೇಕಾಗಿರತಕ್ಕಂತಹ ಒಂದು ವಾತಾವರಣ ಬೇಕಾಗಿರುತ್ತೆ, ಆಮೇಲೆ ಕೂಡ ಅದು ಅವಲಂಬಿತವಾಗಿರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಈ ಒಂದು ನೀರನ್ನು ಕೊಟ್ಟಾಗ ಅದಕ್ಕೆ ಟೆಂಪರೇಚರ್ ಒಂದು ತಗ್ಗಿ ಅದಕ್ಕೆ ಪೂರಕವಾದಂತಹ ವಾತಾವರಣ ಸಿಗೋದಿಲ್ಲ ಒಂದು. ಎರಡನೇದಾಗಿ, ಸೊ ನೀವು ನೀರನ್ನು ಕೊಡದೇ ಇದ್ರೆ ಪ್ಲಾಂಟ್ ಸ್ಟ್ರೆಸ್ಸಿಗೆ ಒಳಗಾಗೋದಿಲ್ಲ. ಅದು ಯಾವುದೇ ರೀತಿಯಾದಂಥ ಒಂದು ಈ ಒಂದು ಎಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ, ಅಂದರೆ ಈ ನೀರಿನ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಇವುಗಳ ಬಾಧೆ ಕಡಿಮೆ ಆಗಿರುತ್ತೆ. ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಎಲ್ಲ ಬೆಳೆಗಳಲ್ಲಿ ಕೀಟನಾಶಕನ ಹೆಚ್ಚು ಹೆಚ್ಚು ಸಿಂಪಡಣೆ ಮಾಡ್ತಿದ್ದಾರೆ. ತರಕಾರಿ ಬೆಳೆಗಳಾಗಿರ್ಬೋದು, ಅಲ್ಪಾವಧಿ ಬೆಳೆಗಳಾಗಿರ್ಬೋದು, ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಕೂಡ ಅನಾನುಕೂಲ ಅಂತ ಹೇಳ್ತೀರಾ? ಇಲ್ಲ, ಇದು ಅನೇಕ ಮೂಲಗಳಿಂದ ಇದು ನಮಗೆ ಅನಾನುಕೂಲ ಆಗುತ್ತೆ. ಅದು ಎಷ್ಟಕ್ಕೊಂದು ನಮ್ಮದು ಇವುಗಳ ಒಂದು ನಮಗೆ ನಷ್ಟ ಏನಿರುತ್ತೆ ಅದು ಪರೋಕ್ಷವಾಗಿ ಗೊತ್ತಾಗ್ತಿರುತ್ತೆ. ಒಂದು ಉದಾಹರಣೆ ಹೇಳೋದಾದ್ರೆ, ನಾವು ಮಣ್ಣಲ್ಲಿ ಹೆಚ್ಚಾಗಿ ಈ ಒಂದು ಪೀಡನಾಶಕಗಳನ್ನು ಉಪಯೋಗಿಸೋದ್ರಿಂದ ಸೊ ಭೂಮಿಲಿ ಇರ್ತಕ್ಕಂತಹ ಅನೇಕ ಅಥವಾ ಬೇರೆ ನಮಗೆ ಕ್ರಮಗಳಲ್ಲದಲೇ ನಾವು ಈ ಒಂದು ಪೀಡನಾಶಕಗಳಿಗೆ ಅಷ್ಟೇ ಅವಲಂಬಿತವಾಗಿದ್ರೆ ಭೂಮಿ ಬರ್ಡ್ ಆಗುತ್ತೆ, ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಕೆಮಿಕಲ್ ಗೊಬ್ಬರ ಹಾಕ್ದಲೇ ಬೇರೆದ್ರಿಂದ ಬೆಳೆ ಬೆಳೆಯೋದು ಬಹಳ ಕಷ್ಟ ಸಾಧ್ಯವಾದಂತಹ ಒಂದು ಪರಿಸ್ಥಿತಿಯನ್ನು ನಾವು ತಲುಪ್ತೀವಿ. ಸೊ ಹಂಗಾಗಿ ನಾವು ಈ ಮೂಲ ಸೊ ಅವಶ್ಯಕ್ಕೆ ತಕ್ಕನಾಗಿ ನೀಡ್ ಬೇಸ್ಡ್ ಅಪ್ಲಿಕೇಶನ್ ಆಫ್ ಪೆಸ್ಟಿಸೈಡ್ಸ್ ಅಂತ ಕರಿತೀವಿ. ಅಂದ್ರೆ ಅವಶ್ಯಕತೆಗೆ ಅನುಗುಣವಾಗಿ ಈ ಒಂದು ಪೀಡನಾಶಕಗಳನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗೋದನ್ನ ನಾವು ಕಡಿಮೆ ಮಾಡಬಹುದು. ಎಕ್ಸೈಲಿ ಸ್ವಲ್ಪ ಹುಲ್ಲು ಕಂಡ್ರೆ ಸಾಕು, ಸೊ ಅದನ್ನ ನಾವು ನೆಕ್ಸ್ಟ್ ದಿವಸನೇ ಹೋಗಿ ನಮಗೆ ಅನೇಕ ನಮಗೆ ಕಳೆನಾಶಕಗಳಿದ್ದಾವೆ, ಅದು ರೌಂಡ್ ಅಪ್ ಆಗಿರ್ಬೋದು, 2,4-D ಆಗಿರ್ಬೋದು. ಸೊ ಇಂಥವುಗಳನ್ನ ರಿಪೀಟೆಡ್ ಏನು ಭೂಮಿಗೆ ನಾವು ಈ ಒಂದು ಕೀಟನಾಶಕಗಳನ್ನ ಸೇರಿಸ್ತೀವಿ, ಸೊ ಇಂಡೈರೆಕ್ಟ್ ಆಗಿ ಇದು ನಮ್ಮ ಆರೋಗ್ಯದ ಮೇಲೂ ಕೂಡ ದುಷ್ಟಗಳಿದ್ದಾವೆ. ಈಗ ನಾವು ಈಗ ನೀರಿನಲ್ಲಿ ಇರ್ತಕ್ಕಂಥ ನಮಗೆ ಫಿಶ್ ಎಕ್ಸಾಂಪಲ್ ತಗೊಂಡ್ರೆ ಮೀನೇ ಇರ್ಬೋದು, ಸೊ ಈ ರೀತಿಯಾದಂಥ ಕಡಿಸು ಈ ಒಂದು ಜಲಚರಗಿರ್ತಕ್ಕಂಥಕ್ಕೆ ಸೇರಿದರೆ ಸೊ ಅದು ಆ ಮೀನನ್ನು ಅದನ್ನು ತಿನ್ನುತ್ತೆ ಅದಕ್ಕೆ ಮೀನಿನ. ಸೊ ಹಂಗಾಗಿ ಎಲ್ಲರೂ ಕೂಡ ಒಂದು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಗೆ ಒತ್ತು ಕೊಡಬೇಕು. ಒತ್ತು ಕೊಡೋದ್ರಿಂದ ಇಷ್ಟಂತೆಲ್ಲ ದುಷ್ಪರಿಣಾಮಗಳು ಹೇಳಿದ್ರಿ ಸರ್. ಈಗ ಹೆಚ್ಚೆಚ್ಚು ಇತ್ತೀಚೆಗೆ ನೀವು ವಿಜ್ಞಾನಿಗಳೆಲ್ಲ ಸಾಕಷ್ಟು ಹೇಳ್ತಿರ್ತಾರೆ, ಸರ್ಕಾರಗಳು ಹೆಚ್ಚು ಒತ್ತು ಕೊಡ್ತಾ ಇದೆ ಈ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಈ ಥರ ಒಂದು ಕೃಷಿನ ಅಳವಡಿಸಬೇಕು ರೈತರು ಆದಷ್ಟು. ಅವಾಗ ಪರಿಸ್ಥಿತಿಗೆ ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಅಂತ ಏನು ಕರಿತೀವಿ, ಮತ್ತು ಜೀರೋ ಬಜೆಟ್ ನ್ಯಾಷನಲ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಇಂಥವಕ್ಕೆ ನಾವು ಒತ್ತು ಕೊಟ್ಟು ಇವಾಗಿಂದಲೇ ನಾವು ವಿಚಾರ ಏನಪ್ಪ ಅಂತಂದರೆ, ನಾವು ಆಲ್ ಆಫ್ ಎ ಸಡನ್ ಒಂದು ಒಮ್ಮೆಲೆ ನಾವು ಇಂಥವಕ್ಕೆ ಶಿಫ್ಟ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅದು ಎಲ್ಲರಿಗೂ ತಿಳಿದಿರೋಂಥದ್ದು. ಸೊ ಹಂಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಇವುಗಳ ಕಡೆ ನಾವು ಮುಖ ಮಾಡಿದರೆ ಖಂಡಿತವಾಗಿ ಕೂಡ ಅದು ನಮಗೆ ಸಹಕಾರಿಯಾಗುತ್ತೆ. ಸರ್, ನಮ್ಮ ರೈತ ಬಾಂಧವರು ಈ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂಥ ಈ ಕೀಟ ಮತ್ತು ರೋಗಗಳ ಬಗ್ಗೆ ಇನ್ನೂ ಹೆಚ್ಚೇನಾದರೂ ಸಂದೇಹ ಇದ್ದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಖಂಡಿತ, ನಾವು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ. ಅನುಮಾನಗಳಿದ್ದರೆ ಅಥವಾ ಯಾವುದಾದ್ರೂ ಒಂದು ಕೀಟ ಮತ್ತು ರೋಗಗಳ ಬಗ್ಗೆ ನಿಮಗೇನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಖಂಡಿತ ನಮ್ಮ ನಂಬರ್ ಇರುತ್ತೆ. ಸೊ ನನ್ನ ನಂಬರ್ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡಿ ತಾವು ಪರಿಚಯ ಮಾಡ್ಕೊಬೋದು. ಇನ್ನು ಕಾರ್ಯಕ್ರಮದ ಇನ್ನು ಮುಂಚೆ ಇನ್ನು ಈ ಒಂದು ನಾವು ಬೇಸಿಗೆಯಲ್ಲಿ ನಿರ್ವಹಣೆ ಬಗ್ಗೆ ಇನ್ನೊಮ್ಮೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ನೀವು ಉತ್ತಮ ರೀತಿಯಲ್ಲಿ ಬೇಸಿಗೆಯಲ್ಲಿ ನೀರಿವಿನ ನಿರ್ವಹಣೆ ಮಾಡಿದರೆ ಸೊ ಅದು ಯಾವುದೇ ಬೆಳೆ ಇರ್ಬೋದು ಸೊ ಈ ಒಂದು ಕೀಟ ನಿರ್ವಹಣೆ ಮಾಡಬೇಕಾಗುತ್ತೆ. ಇಂಡೈರೆಕ್ಟ್ಲಿ ಈ ಒಂದು ಕೀಟ ಮತ್ತು ರೋಗಗಳ ಬಾಧೆ ನಮಗೆ ಇಂಡೈರೆಕ್ಟ್ಲಿ ಅದು ಪರೋಕ್ಷವಾಗಿ ನೀವು ನೀರು ಮತ್ತು ಗೊಬ್ಬರಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅದರ ಜೊತೆಗೆ ಅದನ್ನ ಮೇಂಟೈನ್ ಮಾಡಬೇಕು, ಅಂದರೆ ಯಾವುದೇ ರೀತಿಯಾದಂಥ ಈ ಒಂದು ರೆಸಿಡ್ಯೂ ಒಂದು ಕ್ರಾಪ್ ರೆಸಿಡ್ಯೂ ಹಳೆ ಬೆಳೆದೇನಿರುತ್ತೆ ರೆಸಿಡ್ಯೂ ಅಂತ ಕರಿತೀವಿ, ಸೊ ಅವನ್ನ ಕ್ಲೀನ್ ಮಾಡಿಕೊಂಡು ಸ್ವಚ್ಛವಾಗಿ ನಾವು ಈ ಒಂದು ತರಕಾರಿ ಗಿಡಗಳನ್ನ ಸ್ಪೆಷಲಿ ತರಕಾರಿ ಮಾಡ್ತಕ್ಕಂಥವರಿಗೆ ಸ್ಯಾನಿಟೈಸೇಷನ್ ನೀವು ಮಾಡಿಕೊಂಡ್ರೆ ಖಂಡಿತ ಈ ಒಂದು ರೋಗ ಮತ್ತು ಕೀಟಗಳ ಹಾವಳಿಯನ್ನು ನಾವು 6-2-2-2-0-3 ಸೊ ಈ ನಂಬರ್ಗೆ ತಮಗೇನಾದರೂ ತಮಗೆ ಉತ್ತರಿಸಲು ನಾನು ಆಶಿಸ್ತೇನೆ. ರೈತ ಬಾಂಧವರೇ, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣೆ 0-2-0-3 ಈ ಒಂದು ಕೀಟಗಳಲ್ಲಿ ನಾನು ಸ್ಪೆಷಲಿ ಈ ಒಂದು ರಸ ಇರತಕ್ಕಂಥ ಕೀಟಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಮಾತಾಡಿದ್ವಿ ಇಲ್ಲಿವರೆಗೆ. ಈ ಒಂದು ರಸ ಇರುವ ಕೀಟಗಳಿಗೆ ಕೆಲವೊಂದು ಚೆನ್ಸುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಈ ತರಕಾರಿ ಬೆಳೆಯಲ್ಲಿ ಆಗಿರ್ಬೋದು, ಇನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಆಗಿರ್ಬೋದು, ನುಸಿನಾಶಕಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳಿದ್ವಿ. ಸೊ ಅದೇ ರೀತಿ ನಮಗೆ ಈ ಬಿಳಿ ನೊಣ ಆಗಿರ್ಬೋದು, ಸಸ್ಯೇನು ಆಗಿರ್ಬೋದು, ಥ್ರಿಪ್ಸ್ ಆಗಿರ್ಬೋದು, ಇದೇ ರೀತಿ ಸ್ಕೇಲ್ ಶಲ್ಕ ಕೀಟ ಆಗಿರ್ಬೋದು, ಸೊ ಈ ರೀತಿಯಾದಂತಹ ಒಂದು ಪ್ರಮಾಣ ಏನಾದ್ರು ಕಂಡು ಬಂದರೆ ಸೊ ಅದಕ್ಕೆ ಪ್ರಮುಖವಾಗಿ ನಾವು ಕೆಲವೊಂದು ಇನ್ಸೆಕ್ಟಿಸೈಡ್ಸ್ನ ಯೂಸ್ ಮಾಡ್ಬೋದು. ಅದರಲ್ಲಿ ಅದೇ ರೀತಿ ನಿಮಗೆ ಇನ್ನು ಅನೇಕ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಇರ್ತವೆ, ಅದು ಕೀಟಗಳಿಗೆ ನಾವು ಪರ್ಟಿಕ್ಯುಲರ್ ಕೆಮಿಕಲ್ ಇರುತ್ತೆ. ಇಲ್ಲಿ ಇನ್ನೊಂದು ಸಲಹೆ ಏನಪ್ಪ ಅಂದ್ರೆ, ರೈತರಿಗೆ ನೀವು ಯಾವುದೇ ಒಂದು ಕೀಟನಾಶಕಗಳನ್ನು ಉಪಯೋಗಿಸ್ಕೊಂಡ ಮುಂಚೆ ಸೊ ಅದು ಯಾವ ಕೀಟ ಅಂತ ಗುರುತಿಸುವಂಥದ್ದು ಭಾಳ ಫೋಟೋ ಅಥವಾ ನಿಮಗೇನು ಬಾಧೆ ಒಳಗಾಗಿದೆ ಆ ಒಂದು ಗಿಡದ ಎಲೆಯನ್ನು ತಗೊಂಬಿಟ್ಟು ಸೊ ನಿಮಗೆ ಯಾವ ಇದಾವೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅವಕ್ಕೆ ಉಪಯೋಗಿಸ್ಕೊಬೋದು. ಸೊ ಇದಿಷ್ಟು ಏನು ನಾನು ಕೆಮಿಕಲ್ ಹೇಳಿದೆ ಸೊ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ ಇರೆಸ್ಪೆಕ್ಟಿವ್ ಇನ್ಸೆಕ್ಟಿಗೆ ಅದಕ್ಕೆ ಪ್ರಿಸ್ಕ್ರೈಬ್ಡ್ ಇನ್ಸೆಕ್ಟಿಸೈಡ್ಸ್ನ ಯೂಸ್ ಮಾಡೋದ್ರಿಂದ ನಮಗೆ ಈ ಒಂದು ನಿಯಂತ್ರಣವನ್ನು ಮಾಡ್ಬೋದು. ಸೊ ಅದನ್ನು ತಜ್ಞರನ್ನ ಒಂದ್ಸರಿ ವಿಚಾರಿಸಿ ಅಥವಾ ತಮಗೆ ತಗೊಂಡು ಸೊ ಇದನ್ನು ಮಾಡ್ರಿ ಅಂತ ತಿಳಿಸ್ಬಿಡ್ತೇನೆ. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಬೇಸಿಗೆಯಲ್ಲಿ ಕಾಣಿಸ್ಕೊಳ್ಳುವಂಥ ಇಲ್ಲಿವರೆಗೂ ಈ ಬೆಳೆಗಳಲ್ಲಿ ಬೇಸಿಗೆ ಕಾಲದಲ್ಲಿ ಕಾಣಿಸ್ಕೊಳ್ಳುವಂಥ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಂಧುಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧುವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ಇದುವರೆಗೂ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನೇ ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ ಅದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ?